ಕಣ್ಣ ಮುಚ್ಚಿ ಮಲ್ಗ ಬೇಡಪ್ಪ ಆಸು ಹೇ ಕಷ್ಟ ನಷ್ಟ ಯಾರಿಗಿಲ್ಲ ನಾಳೆ ಅನ್ನೋದು ನಮ್ದೆ ಅಲ್ವಪ್ಪ ಆಗಾಸು ಹೇ ಒಳ್ಳೇದು ಮಾಡದೆ ಇದ್ರು ಅಲ್ಲಿ ಕೆಟ್ಟದು ಬೇಡಣ್ಣ ಏನೋ ಜಾಸ್ತಿ ಕುಯ್ತಾ ಇದ್ದೀನಿ ಅಂತ ಬೇಜಾರು ಬೇಡಣ್ಣ ಹೇ ಇಡುವೆ ಕೈಗೂ ಏಣಿ ನಾ ತರುವೆ ಮೇಲಿಂದ ಗಣಿ ಹೇ ಡ್ರೀಮಿಗೂ ಕೇಳ್ಬೇಕ ಕಣಿ ಕಣೋನಿ ಲೈಫು ಕೆಟ್ಟು ನಿಂತಾಗ ಕೂಗುತ್ತ ಹೇಳು ಜಿಂದಗಿ ನಂದೇ ಸೂ